ಸಭೆಯಲ್ಲಿ ವ್ಯಾಪಕ ಭ್ರಷ್ಟಾಚಾರ, ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಆರೋಪ. ರಾಜ್ಯದ ಕರಾವಳಿಯಲ್ಲಿ ವ್ಯಾಪಕ ಮಳೆ ಹಿನ್ನೆಲೆ ಇದೇ 7ರವರೆಗೂ ಯೆಲ್ಲೋ ಅಲರ್ಟ್ ಘೋಷಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35. ಹೆಣ್ಣು ತನ್ನನ್ನು ಯಾರೂ ಪೂಜಿಸಲಿ ಎಂದು ಬಯಸುವುದಿಲ್ಲ. ಹೆಣ್ಣು ಜೀವ ಬಯಸುವುದು ಗೌರವಯುತ ಬದುಕನ್ನು. ದೇವಿಯನ್ನು ತಲಿ, ಮಾತೆಯನ್ನು ತಲಿ, ಹೆಣ್ಣನ್ನು ಪೂಜಿಸೋ ಜನರೇ. ಹೆಣ್ಣನ್ನು ನೀತಿ ನಿಯಮಗಳ ಬಂಧನದಲ್ಲಿ ಇರಿಸದಿರಿ, ಶಾಸ್ತ್ರವಾಕ್ಯಗಳ ನೆಪದಲ್ಲಿ ಶೋಷಣೆ ಮಾಡದಿರಿ. ಇದು ಸ್ವಾಮಿ ವಿವೇಕಾನಂದರ ಮಾತು. ಸಮಯ 6:51. ಇನ್ನು ಮುಂದೆ ಕೇಳಿ ಕೃಷಿ ರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ತಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರೇ ಕೇಳಿ, ಆಹಾರ ಪೋಷಕಾಂಶಗಳ ಭದ್ರತೆಗೆ ಸುಸ್ಥಿರ ಕೃಷಿ ವಿಧಾನಗಳು, ಈ ಕುರಿತು ಡಾಕ್ಟರ್ ಆನಂದ್ ಎಂಆರ್ ಅವರೊಂದಿಗಿನ ಸಂದರ್ಶನ. ಸಂದರ್ಶಿಸುತ್ತಾರೆ ತಿಮ್ಮಪ್ಪ ಎಚ್ ಗೌಡ. ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಆಹಾರ ಪೋಷಕಾಂಶಗಳ ಭದ್ರತೆಗೆ ಸುಸ್ಥಿರ ಕೃಷಿ ವಿಧಾನ, ಸಸ್ಟೈನೇಬಲ್ ಅಗ್ರಿಕಲ್ಚರ್ ಪ್ರಾಕ್ಟೀಸ್ ಫಾರ್ ನ್ಯೂಟ್ರಿಷನಲ್ ಸೆಕ್ಯೂರಿಟಿ, ಅಂದರೆ ನಮಗೆ ಪೋಷಕಾಂಶಗಳ ಸೆಕ್ಯೂರಿಟಿನೂ ಬೇಕು ಮತ್ತು ಆಹಾರ ಭದ್ರತೆಯೂ ಕೂಡ ನಮಗೆ ಬೇಕಾಗಿದೆ. ಹಾಗಿದ್ರೆ ಬನ್ನಿ, ಈ ವಿಷಯ ಕುರಿತು ಸಮಗ್ರವಾಗಿ ಮಾಹಿತಿ ಮಾಡಿಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾಲಯದ ಬೇಸಾಯ ಶಾಸ್ತ್ರ ವಿಭಾಗದ ಡಾಕ್ಟರ್ ಆನಂದ್ ಎಂ ಆರ್ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಆನಂದ್ ಅವರೇ, ತಮಗೆ ಎಲ್ಲ ರೈತ ಬಾಂಧವರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ, ನಮಸ್ಕಾರ. ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ಡಾಕ್ಟರ್ ಆನಂದ್ ಅವರು ಅಗಾಧ ಅನುಭವ ಹೊಂದಿದ್ದಾರೆ. ಅನೇಕ ಕೃಷಿ ಸಂಶೋಧನೆಗಳಲ್ಲಿ ಅವರು ತಮ್ಮ ಹೆಜ್ಜೆಯನ್ನು ಇಟ್ಟಿದ್ದಾರೆ. ರೈತರಿಗೂ ಕೂಡ ನೆರವಾಗಿದ್ದಾರೆ. ಸಾಕಷ್ಟು ರೈತರ ಹೊಲಗಳಿಗೂ ಕೂಡ ಅವರು ಭೇಟಿ ಮಾಡಿ ಸಲಹೆ ಸೂಚನೆಯನ್ನು ನೀಡ್ತಾ ಇದ್ದಾರೆ. ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಅವರು ಒಂದು ಮುಖ್ಯಸ್ಥರಾಗಿ ಎಲ್ಲ ರೈತ ಬಾಂಧವರ ಜೊತೆಗೆ ಇವತ್ತು ತಮ್ಮದೇ ಆದ ಒಂದು ಬಾಂಧವ್ಯ ಸಂಬಂಧವನ್ನು ಹೊಂದಿದ್ದಾರೆ. ಸಲಹೆ ಸೂಚನೆ ಮೂಲಕ ಅವರು ನೆರವಾಗ್ತಾ ಇದ್ದಾರೆ. ಇದು ನಮ್ಮ ಭಾರತ ದೇಶದ ಆಹಾರ ಭದ್ರತೆ ಮತ್ತು ಸುಸ್ಥಿರ ಕೃಷಿಯ ಒಂದು ಸವಾಲು ಎದುರಿಸಲಿಕ್ಕೆ ಅವರು ಕೈಗೊಳ್ಳುತ್ತಿರುವ ಒಂದು ಯೋಜನೆಗಳು, ಸವಾಲುಗಳು ಕೂಡ ನಮಗೆ ಸಾಕಷ್ಟು ಉಪಯೋಗಕ್ಕೆ ಬರ್ತಾ ಇದ್ದಾವೆ. ಹಾಗಿದ್ರೆ ಬನ್ನಿ, ಡಾಕ್ಟರ್ ಆನಂದ್ ಅವರನ್ನು ಮಾತಾಡಿಸಿ ಅವ್ರ ಜೊತೆಗೆ ನಾವು ಈ ಒಂದು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಡಾಕ್ಟರ್ ಆನಂದ್ ಅವರೇ, ಈ ಆಹಾರ ಭದ್ರತೆ ಮತ್ತು ಪೋಷಕಾಂಶಗಳ ಭದ್ರತೆಗೂ ಏನಾದರೂ ಸಂಬಂಧ ಉಂಟಾ ಅಥವಾ ವ್ಯತ್ಯಾಸ ಉಂಟಾ? ಖಂಡಿತವಾಗ್ಲೂ. ಈಗ ನಾವು ಇದುವರೆಗೂ ನಮ್ಮ ದೇಶದಲ್ಲಿ ಸಾಧಿಸಿರೋದು ಆಹಾರ ಭದ್ರತೆ, ಫುಡ್ ಸೆಕ್ಯೂರಿಟಿ ಅಂತ ಕರಿ. ಅಂದರೆ ನಮಗೆ ಈಗ 328 million hectare ಭೂಪ್ರದೇಶ ಇದೆ. ಅದರಲ್ಲಿ 142 million hectare ಪ್ರದೇಶದಲ್ಲಿ ಕೃಷಿಯನ್ನು ಮಾಡ್ತಾ ಇದ್ದೀವಿ. ಈ 142 million hectare ಪ್ರದೇಶದಲ್ಲಿ ಕೃಷಿಯನ್ನು ಮಾಡಿ ನಾವು ಹೆಚ್ಚು ಕಡಿಮೆ ವರ್ಷಕ್ಕೆ 350 million tonnಷ್ಟು ಆಹಾರವನ್ನು ಉತ್ಪಾದನೆ ಮಾಡ್ತಾ ಇದ್ದೀವಿ. ಈ 352 million tonನಲ್ಲಿ ಹೆಚ್ಚಾಗಿ ನಾವು ಒಂದು ಭತ್ತ ಮತ್ತು ಇನ್ನೊಂದು ಗೋಧಿ, ಈ ಎರಡು ಬೆಳೆಗಳನ್ನು ಮಾತ್ರ ನಾವು ಮಾಡ್ತಾ ಇದ್ದೀವಿ. ಅಂದರೆ ನಮಗೆ ಬರೀ ಭತ್ತ ಗೋಧಿ ಇದ್ದರೆ ನಮ್ಮ ಒಂದು ಊಟದಲ್ಲಿ ನಾವು ಪೋಷಕಾಂಶಗಳ ಭದ್ರತೆಯನ್ನು ತಗೊಳೋಕ್ಕಾಗೋದಿಲ್ಲ. ಅದರ ಜೊತೆಗೆ ನಮಗೆ ಬೇಳೆಕಾಳು ಬೇಕು, ಎಣ್ಣೆಕಾಳು ಬೇಕು, ಮತ್ತು ಬೇರೆ ಬೇರೆ ಸೊಪ್ಪು, ತರಕಾರಿ, ಹಣ್ಣು, ಮೊಟ್ಟೆ, ಮೀನು, ಮಾಂಸಧಾನ್ಯಗಳು, ಸಿರಿಧಾನ್ಯಗಳು ಎಲ್ಲವೂ ಇದ್ರೇ ಅದು ಒಂದು ಬ್ಯಾಲೆನ್ಸ್ಡ್ ಡಯಟ್ ಅಥವಾ ಸಮತೋಲಿತ ಆಹಾರ ಅಂತ ಕರಿತೀವಿ. ಸುಸ್ಥಿರ ಆಹಾರ, ಸುಸ್ಥಿರ ಅಥವಾ ಸಮತೋಲಿತ. ಇವತ್ತು ನಾವು ತಿನ್ನೋ ಊಟದಲ್ಲಿ 3 ಭಾಗ ನಾವು ಕಾರ್ಬೋಹೈಡ್ರೇಟ್ಸ್ ಅಥವಾ ಶರ್ಕರ ಪಿಷ್ಟಗಳು, 2 ಭಾಗ ಪ್ರೋಟೀನು, 1 ಭಾಗ ನಮಗೆ ಫ್ಯಾಟು ಅಥವಾ ಈ ಒಂದು ಎಣ್ಣೆ ಪದಾರ್ಥಗಳು ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸು, ವಿಟಮಿನ್ಸು ಈ ರೀತಿಯಲ್ಲಿ ಬೇಕಾಗುತ್ತೆ ಅಂತ ಹೇಳ್ತೀವಿ. ಆದರೆ ಹೆಚ್ಚಿನ ಒಂದು ಭಾರತ ದೇಶದ ಜನಸಂಖ್ಯೆಗೆ ಇವತ್ತು ನಾವು ಆಹಾರ ಭದ್ರತೆ ಸಿಕ್ಕಿದೆ ಹೊರತು ಪೋಷಕಾಂಶಗಳ ಭದ್ರತೆ ಇನ್ನೂ ಸಿಕ್ಕಿಲ್ಲ. ಇದು ಒಂದು ಸಣ್ಣ ಉದಾಹರಣೆ ಮುಖಾಂತರ ಹೇಳಬೇಕಂದ್ರೆ, ನಮಗೆ ಒಬ್ಬ ಮನುಷ್ಯನಿಗೆ ಒಂದು ದಿವಸಕ್ಕೆ ಒಂದು 100-150 ಗ್ರಾಂ ಒಂದು ಅನ್ನವನ್ನು ತಿಂದರೆ ಒಂದು 60 ಗ್ರಾಂನಷ್ಟು ಪ್ರೋಟೀನ್ ಬೇಕು ನಮಗೆ. ಸೊ ಆ 60 ಗ್ರಾಂ ಪ್ರೋಟೀನಲ್ಲಿ ನಾವು ಒಂದು 15 ಗ್ರಾಂ ಪ್ರೋಟೀನನ್ನು ನಾವು ಹಾಲು, ಮೊಸರು, ಮಜ್ಜಿಗೆ ಅಥವಾ ಬೇರೆ ಒಂದು ಮೊಟ್ಟೆ ಈ ಪದಾರ್ಥಗಳಿಂದ ಸಿಗುತ್ತೆ. ಆದರೆ ಇನ್ನು 45 ಗ್ರಾಂ ಪ್ರೋಟೀನ್ ತಿನ್ನಬೇಕಂದ್ರೆ ಎಲ್ಲಿಗೆ ಹೋಗಬೇಕು? ಇನ್ನು 30 ನಮ್ದು ಕಡಿಮೆ ಇದೆ. ಜೊತೆಗೆ ನಮಗೆ ಒಂದು ದಿವಸಕ್ಕೆ ಒಂದು 30 ಗ್ರಾಂನಷ್ಟು ನಾರಿನಾಂಶ ತಗೋಬೇಕು ಅಂತ ಹೇಳುತ್ತೆ ನಮ್ಮ ಒಂದು ವಿಜ್ಞಾನ. ಆದರೆ ನಾವು 30 ಗ್ರಾಂ ನಾರಿನ ತಿನ್ನಬೇಕಂದ್ರೆ ಹೆಚ್ಚು ಕಡಿಮೆ ನಾವು ಹೆಚ್ಚಿನ ರೀತಿಯಲ್ಲಿ ತರಕಾರಿಗಳನ್ನು ಬಳಸಬೇಕು, ಅಷ್ಟು ನಾವು ತಿಂತಾ ಇದ್ದೀವಿ. ಒಬ್ಬ ಮನುಷ್ಯ ತನ್ನ ತೂಕದ 0.5% ಅಷ್ಟು ತರಕಾರಿಗಳನ್ನು ತಿನ್ನಬೇಕು ಅಂತ ಈ ಒಂದು ಮೆಡಿಕಲ್ ಅಥವಾ ವರದಿ ಹೇಳುತ್ತೆ. ಅಂದರೆ ಒಂದು 50 ಕೆಜಿ ಇದ್ದರೆ ಒಬ್ಬ ಮನುಷ್ಯ ಅವನು ತನ್ನ ತೂಕದ 0.5% ಅಂದರೆ ಎಷ್ಟಾಗುತ್ತೆ, ಹೆಚ್ಚು ಕಡಿಮೆ 0.5 ಕೆಜಿ ಎಷ್ಟು ತರಕಾರಿಗಳು ತಿನ್ನಬೇಕು, ಅಷ್ಟು ತಿಂತಾ ಇದ್ದೀವ ನಾವು? ಇಲ್ಲ ಇಲ್ಲ. ಅಂದರೆ ಇದು ಆಹಾರ ಭದ್ರತೆಗೂ ಪೋಷಕಾಂಶಗಳ ಭದ್ರತೆಗೂ ಇರೋದು. ಆಹಾರ ಅಂತ ತಿಂತಾ ಇದ್ದೀವಿ, ಆದರೆ ಅದರಲ್ಲಿ ನಮ್ಮ ದೇಹಕ್ಕೆ ಬೇಕಾದಷ್ಟು ಪೋಷಕಾಂಶಗಳು ನಮಗೆ ನಾವು ಸಿಗ್ತಾ ಇದೆಯಾ ಅನ್ನೋದು ಒಂದು ಪ್ರಶ್ನೆ. ಒಬ್ಬ ವಯಸ್ಕ ಮನುಷ್ಯನಿಗೆ 2500 ಕ್ಯಾಲರೀಸ್ ಬೇಕು, ಗಂಡಸಿಗೆ. ಹೆಂಗಸರಿಗೆ ಒಂದು 2200-300 ಕ್ಯಾಲರೀಸ್ ಬೇಕು. ಅಷ್ಟು ಕ್ಯಾಲರಿಗಳು ಸಿಗಬೇಕಂದ್ರೆ ನಾವು ಈ ಒಂದು ಗುಣಮಟ್ಟದ ಅಥವಾ ಪೋಷಕಾಂಶಗಳಿರುವ ಆಹಾರವನ್ನು ತಿನ್ನಬೇಕೇ ಹೊರತು ಬರೀ ಅನ್ನ ಚಪಾತಿ ತಿಂದರೆ ಅದರಲ್ಲಿ ನಮಗೆ ಸಾಕಾಗೋದಿಲ್ಲ, ಎಲ್ಲ ಪೋಷಕಾಂಶಗಳು ಸಿಗೋದಿಲ್ಲ. ಅದಕ್ಕೋಸ್ಕರವಾಗಿ ನಾವು ಇವತ್ತು ಆಹಾರದ ಭದ್ರತೆ ಜೊತೆಗೆ ಪೋಷಕಾಂಶಗಳ ಭದ್ರತೆ ಈ ಒಂದು ಚರ್ಚೆ ರಾಷ್ಟ್ರ ಮಟ್ಟದಲ್ಲಿ ನಡೀತಾ ಇದೆ. ಇಂಡಿಯಾ ನೀಡ್ಸ್ ಮೋರ್ ದೆನ್ ಫುಡ್ ಸೆಕ್ಯೂರಿಟಿ, ವಿ ನೀಡ್ ನ್ಯೂಟ್ರಿಷನಲ್ ಸೆಕ್ಯೂರಿಟಿ ಅನ್ನೋದು ಇವತ್ತಿನ ಒಂದು ತತ್ವ. ಪೋಷಕಾಂಶಗಳ ಭದ್ರತೆಯಲ್ಲಿ ಯಾವೆಲ್ಲ ಅಂಶಗಳು ಪ್ರಮುಖ ಪಾತ್ರ ವಹಿಸಬೇಕಾಗುತ್ತೆ? ಪೋಷಕಾಂಶಗಳು ಅಂದ ತಕ್ಷಣ ನಾವು ಗಿಡದ ಪೋಷಕಾಂಶಗಳು ಅಂತ ಹೇಳ್ತೀವಿ, ಯಾಕಂದ್ರೆ ನೇರವಾಗಿ ನಾವು ಪೋಷಕಾಂಶಗಳನ್ನು ತಿನ್ನಲ್ಲ. ಈಗ ಒಂದು ತರಕಾರಿಗಳನ್ನು ಬೆಳೆಸ್ತೀವಿ, ಧಾನ್ಯಗಳನ್ನು ಬೆಳೆಸ್ತೀವಿ, ದ್ವಿದಳ ಧಾನ್ಯಗಳನ್ನು ಬೆಳೆಸ್ತೀವಿ, ಎಣ್ಣೆಕಾಳುಗಳನ್ನು ಬೆಳೆಸ್ತೀವಿ, ಹಣ್ಣುಗಳು ತರಕಾರಿಗಳನ್ನು ಬೆಳೆಸ್ತೀವಿ. ಸೊ ಅವುಗಳಿಗೆ ಪೋಷಕಾಂಶಗಳು ಸರಿಯಾಗಿ ಸಿಗೋ ಹಂಗೆ ಮಾಡಿ ಆಮೇಲೆ ನಾವು ಅದನ್ನು ತಿಂತೀವಿ. ಸೊ ಹಂಗಾಗಿ ನಾವು ಇಲ್ಲಿ ಒಂದು ಪೋಷಕಾಂಶಗಳ ವಿಜ್ಞಾನವನ್ನು ಅರ್ಥ ಮಾಡ್ಕೋಬೇಕು. ಅಂದರೆ ಒಂದು ಗಿಡ ಬೆಳಿಬೇಕಂದ್ರೆ ಅಥವಾ ಒಂದು ಬೆಳೆ ತೆಗಿಬೇಕಂದ್ರೆ ಎಷ್ಟು ಪೋಷಕಾಂಶಗಳು ಬೇಕು, ಅದನ್ನು ಯಾವ ರೀತಿ ಭೂಮಿಗೆ ಕೊಡಬೇಕು, ಆ ಕೊಟ್ಟಾಗ ಬೆಳೆ ಯಾವ ರೀತಿ ಬರುತ್ತೆ, ಇದನ್ನು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಸೊ ಬಹಳ ಮುಖ್ಯವಾಗಿ 17 ಪೋಷಕಾಂಶಗಳು ನಾವು ಸಸ್ಯಗಳಿಗೆ ಬೇಕು ಅಂತ ಹೇಳ್ತೀವಿ. ಆ 17 ಪೋಷಕಾಂಶಗಳಲ್ಲಿ 3 ನಾವು ಪ್ರಧಾನ ಪೋಷಕಾಂಶಗಳು ಅಂತ ಕರಿತೀವಿ, ಸಾರಜನಕ, ರಂಜಕ, ಪೊಟ್ಯಾಷನ್ನ, ಮತ್ತು ಗಂಧಕ, ಸುಣ್ಣ ಮತ್ತು ಮೆಗ್ನೀಷಿಯಮನ್ನು 2 ಪ್ರಧಾನ ಪೋಷಕಾಂಶಗಳು ಅಂತೀವಿ, ಮತ್ತು ಮಿಕ್ಕಿದ್ದು ಎಲ್ಲವನ್ನು ಲಘು ಪೋಷಕಾಂಶಗಳು ಅಂತ ಕರಿತೀವಿ. ಬೋರಾನ್ ಇರ್ಬೋದು, ಜಿಂಕ್ ಇರ್ಬೋದು, ಕ್ಯಾಲ್ಶಿಯಮ್ಮು, ಕಾಪರು, ಮಾಲಬ್ಡಿನಮು, ಇವೆಲ್ಲವನ್ನು ಸಹ ನಾವು ಒಂದು ರೀತಿಯಲ್ಲಿ ಲಘು ಪೋಷಕಾಂಶಗಳು ಅಂತ ಕರಿತೀವಿ. ಸೊ ಈ ಎಲ್ಲ ಪೋಷಕಾಂಶಗಳು ಬೆಳೆಗೆ ಸಿಗೋ ಹಂಗೆ ಮಾಡುವುದೇ ನಿಜವಾದ ಭದ್ರತೆ, ಪೋಷಕಾಂಶಗಳ ಭದ್ರತೆ. ಅಲ್ಲಿ ಸಿಕ್ಕಿದ್ರೆ ನಮಗೆ ಆಟೋಮೆಟಿಕ್ಕಾಗಿ ಸಿಗುತ್ತೆ. ಸೊ ಹಂಗಾಗಿ ಇದನ್ನು ಸ್ವಲ್ಪ ಮಟ್ಟಿಗೆ ನಾವು ಅರ್ಥ ಮಾಡಿಕೊಂಡು ನಾವು ಬೆಳೆಗಳಿಗೆ ಕೊಡಬೇಕು. ಮತ್ತು ಖನಿಜೇತರ ಪೋಷಕಾಂಶಗಳಂತ ಇನ್ನೊಂದು ಕ್ಯಾಟಗರಿ ಇದೆ, ಅದರಲ್ಲಿ ಮುಖ್ಯವಾಗಿ ಇಂಗಾಲ, ಹೈಡ್ರೋಜನ್ ಮತ್ತು ಆಮ್ಲಜನಕ. ಸೊ ಇವುಗಳನ್ನು ನಾವೇನು ಕೊಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ಗಿಡ ತನ್ನ ತಾನಾಗೆ ವಾತಾವರಣದಿಂದ ನೀರಿನಿಂದ ಹೀರ್ಕೊಳ್ಳೋದ್ರಿಂದ ಅದಕ್ಕೆ ಆ ಶಕ್ತಿ ಇದೆ. ಸೊ ಇನ್ನು ಮುಖ್ಯ 14 ಪೋಷಕಾಂಶಗಳನ್ನು ನಾವು ಮಣ್ಣಿನ ಮುಖಾಂತರ ಭೂಮಿಗೆ ಸೇರಿಸಬೇಕಾಗುತ್ತೆ, ಆವಾಗ ಗಿಡಗಳು ಹೀರ್ಕೊಳ್ತವೆ. ಡಾಕ್ಟರ್ ಆನಂದ್ ಅವರೇ, ಯಾವೆಲ್ಲ ಪೋಷಕಾಂಶಗಳು ಕೃಷಿಗೆ ಬೇಕಾಗ್ತದೆ ಅಂತೀರಿ? ಮುಖ್ಯವಾಗಿ ಈಗಾಗಲೇ ನಾನು ಹೇಳಿದಾಗೆ ಪ್ರಧಾನ ಪೋಷಕಾಂಶಗಳು ಇಂಗಾಲ, ಆಮ್ಲಜನಕ, ಜಲಜನಕ, ಸಾರಜನಕ, ರಂಜಕ, ಪೊಟ್ಯಾಷ್, ಗಂಧಕ, ಸುಣ್ಣ ಮತ್ತು ಮೆಗ್ನೀಷಿಯಂ. ಲಘು ಪೋಷಕಾಂಶಗಳಲ್ಲಿ ಬಹಳ ಮುಖ್ಯವಾಗಿ ನಮಗೆ ಬೇಕಾಗಿರೋದು ಕಬ್ಬಿಣ, ಐರನ್ ಅಂತ ಕರಿತೀವಿ, ಮ್ಯಾಂಗನೀಸು, ಸತು, ತಾಮ್ರ ಅಥವಾ ಕಾಫರ್, ಬೋರಾನ್, ಮಾಲಿಬ್ಡಿನಮ್, ಕ್ಲೋರಿನ್, ನಿಕ್ಕಲ್. ಸೊ ಇಷ್ಟು ಪೋಷಕಾಂಶಗಳು ಬೇಕು. ಇವೆಲ್ಲ ಭೂಮಿಗೆ ಸಿಗಬೇಕಂದ್ರೆ ನಾವು ಅಗಾಧವಾದ ರೀತಿಯಲ್ಲಿ ಸಾವಯವ ಗೊಬ್ಬರಗಳನ್ನು ಹಾಕಬೇಕು, ಹಸಿರೆಲೆ ಗೊಬ್ಬರಗಳನ್ನು ಬೆಳೆಸಬೇಕು, ಜೀವಾಮೃತ ಮತ್ತು ಈ ಬೀಜಾಮೃತ ಆಮೇಲೆ ದ್ರವ ಜೈವಿಕ ಗೊಬ್ಬರಗಳನ್ನು ಯಥೇಚ್ಛವಾಗಿ ಬಳಸಬೇಕು, ಮತ್ತೆ ಕೊಟ್ಟಿಗೆಯಲ್ಲಿ ಬರುವಂಥ ಗಂಜಲ ವೇಸ್ಟ್ ಏನಿದೆ ಅದನ್ನು ಕೊಳಿಸಿ ನಾವು ಭೂಮಿಗೆ ಸೇರಿಸಬೇಕು. ಸೊ ಸಮಗ್ರ ಮೂಲಗಳಿಂದ ಎಲ್ಲವನ್ನು ಕೊಟ್ಟಾಗ ನಮಗೆ ಈ ಪೋಷಕಾಂಶಗಳು ಸ್ವಾಭಾವಿಕವಾಗಿ ಭೂಮಿಗೆ ಸೇರುತ್ತವೆ. ಆವಾಗ ಅದು ಗಿಡ ತಗೊಳ್ಳೋದಕ್ಕೂ ಸಹ ಅನುಕೂಲ ಆಗುತ್ತೆ. ಕೇವಲ ರಸಗೊಬ್ಬರಗಳನ್ನು ಸೇರಿಸೋದ್ರಿಂದ ಯಾವುದೇ ರೀತಿಯಲ್ಲಿ ಭೂಮಿಗೆ ಒಳ್ಳೆಯದಾಗೋದಿಲ್ಲ, ಮತ್ತು ಇದು ಪರಿಸರ ವ್ಯವಸ್ಥೆಯೊಳಗಿನ ಸಂಕೀರ್ಣ ಸಂವಹನ ಅಥವಾ ಕಮ್ಯುನಿಕೇಷನ್ ಅಂತ ಏನು ಹೇಳ್ತೀವಿ ಅದನ್ನು ನಾವು ಅರ್ಥ ಮಾಡಿಕೊಂಡು ಈ ಒಂದು ರೀತಿಯಲ್ಲಿ ಮುಂದುವರೆದ್ರೆ ಬಹಳ ಒಳ್ಳೆಯದು ಅಂತ ಈ ಸಂದರ್ಭದಲ್ಲಿ ಹೇಳೋಕೆ ಇಷ್ಟಪಡ್ತೀನಿ. ಡಾಕ್ಟರ್ ಆನಂದ್ ಅವರೇ, ಈ ಪೋಷಕಾಂಶಗಳ ಭದ್ರತೆಗೆ ಯಾವ ತತ್ವಗಳನ್ನು ನಾವು ಅಳವಡಿಸ್ಕೊಂಡ್ರೆ ಉತ್ತಮ ಅಂತೀರಿ? ಈಗ ಈ ಒಂದು ತತ್ವಗಳು ಅಂದಾಗ ಸರಿಯಾದ ಮೂಲವನ್ನು ನಾವು ಹುಡುಕಬೇಕು. ಅಂದರೆ ಕೆಲವೊಮ್ಮೆ ಯಾವ ಪೋಷಕಾಂಶಗಳ ಕೊರತೆ ಇದೆ ಅದನ್ನ ಯಾವ ರೀತಿ ಸರಿದೂಗಿಸಬೇಕು, ಅದನ್ನ ಸರಿಯಾದ ಮೂಲ ಅಂದ್ರೆ ಮಣ್ಣು ನೀವು ಪರೀಕ್ಷೆ ಮಾಡಿದ್ರೆ ಗೊತ್ತಾಗುತ್ತೆ. ಅಂದ್ರೆ ಸರಿಯಾದ ಮೂಲ 15-16 ಬೇರೆ ಬೇರೆ ಪೋಷಕಾಂಶಗಳು ಬೇಕು ಮಣ್ಣಿನ ಪರೀಕ್ಷೆಯಿಂದ ಮಾತ್ರ ತಿಳ್ಕೊಳುತ್ತೆ ಯಾವ್ದು ಜಾಸ್ತಿ ಇದೆ ಯಾವ್ದು ಕಡಿಮೆ ಇದೆ ಯಾವ್ದು ಹಾಕಬೇಕು. ಸೊ ಸರಿಯಾದ ಮೂಲವನ್ನ ಹಾಕಬೇಕು, ಅಂದ್ರೆ ಸೂಕ್ತ ರೀತಿಯ ಪೋಷಕಾಂಶಗಳನ್ನ ಹಾಕೋಬೇಕು. ಯಾವ್ದು ಕೊರತೆ ಇದೆಯೋ ಅದನ್ನ ನೋಡಿಕೊಂಡು ಒಂದು, ಎರಡನೇದು ಸರಿಯಾದ ಪ್ರಮಾಣವನ್ನ ಹಾಕಬೇಕು. ಅಂದ್ರೆ ಈಗ ಒಂದು ಪೋಷಕಾಂಶ ಕೊರತೆ ಇದೆ ಅಂದ್ರೆ ಎಷ್ಟು ಕೊರತೆ ಇದೆ ಅದನ್ನ ನಾವು ತಿಳ್ಕೊಬೇಕು. ಸೊ ಅದು ಸರಿಯಾದ ಪ್ರಮಾಣ, ಮತ್ತೆ ಸರಿಯಾದ ಸಮಯ ಯಾವ ಟೈಮ್ಗೆ ಹಾಕಬೇಕು. ಸೊ ಇದನ್ನು ಸಹ ನಾವು ಬೆಳೆ ಬೆಳವಣಿಗೆ ಹಂತಗಳಿಗೆ ಹೊಂದಿಕೆಯಾಗುವಂತೆ ನಾವು ಪೋಷಕಾಂಶಗಳನ್ನು ಕೊಡಬೇಕು, ಮತ್ತೆ ಸರಿಯಾದ ಸ್ಥಳದಲ್ಲಿ ಹಾಕಬೇಕು. ಈಗ ಕೆಲವು ಬೆಳೆಗಳಿಗೆ ಬೇರು ಬಹಳ ಕಡಿಮೆ ಇರುತ್ತೆ, ಸೊ ಬೇರೆಗೆ ಸಿಗುವಂಗೆ ಆಗ್ಬೇಕು. ಅಂದ್ರೆ ಸರಿಯಾದ ಮೂಲ ಇರಬೇಕು, ಸರಿಯಾದ ಪ್ರಮಾಣ ಇರಬೇಕು, ಸರಿಯಾದ ಸಮಯಕ್ಕೆ ಸರಿಯಾದ ಸ್ಥಳದಲ್ಲಿ ಈ ಬೇಕಾಗಿರುವ ಅಥವಾ ಕೊರತೆ ಇರುವ ಪೋಷಕಾಂಶಗಳನ್ನು ಗಿಡಕ್ಕೆ ಸೇರಿಸಿದ್ರೆ ನಾವು ಖಂಡಿತವಾಗ್ಲೂ ಸಹ ಪೋಷಕಾಂಶಗಳ ಕೊರತೆಯನ್ನು ನೀಗಿಸಬಹುದು. ಆ ಮುಖಾಂತರ ನಾವು ಪೋಷಕಾಂಶಗಳ ಭದ್ರತೆಯನ್ನ ನಮ್ಮ ಒಂದು ಫುಡ್ ಚೈನ್ ಅಥವಾ ಆಹಾರ ಸರಪಳಿಗೆ ತರಬಹುದು ಅಂತ ನಾವು ಹೇಳ್ತೀವಿ. ಪ್ರಸ್ತುತ ನಮ್ಮ ಮಣ್ಣಲ್ಲಿ ಯಾವ್ಯಾವ ಪೋಷಕಾಂಶಗಳ ಕೊರತೆಯನ್ನ ನಾವು ಕಾಣಬಹುದು? ಸೊ ಇದು ಬಹಳ ಡಿಬೇಟಬಲ್ ಇಶ್ಯೂ. ಅಂದ್ರೆ ದೇಶದಲ್ಲಿ 142 ಮಿಲಿಯನ್ ಹೆಕ್ಟೇರ್ ಪ್ರದೇಶ ಕೃಷಿ ಭೂಮಿಯಲ್ಲಿ ನಾವು ಮಾಡ್ತಾ ಇದ್ದೀವಿ. ಎಲ್ಲ ಕಡೆ ಒಂದೊಂದು ರೀತಿಯ ಒಂದೊಂದು ಕೊರತೆ ಇದೆ. ಸೊ ಒಂದು ಉದಾಹರಣೆಯನ್ನು ಕೊಡಬೇಕಂದ್ರೆ 2024 ಮಣ್ಣಿನ ಆರೋಗ್ಯ ಕಾರ್ಡ್ ಸಾಯಿಲ್ ಹೆಲ್ತ್ ಕಾರ್ಡ್ ಅಂತ ಒಂದು ಯೋಜನೆ ಇತ್ತು. ಅದರಲ್ಲಿ ಹೆಚ್ಚು ಕಡಿಮೆ 8.8 ಮಿಲಿಯನ್ ಅಂದರೆ ಅಷ್ಟು ಮಣ್ಣಿನ ಮಾದರಿಗಳನ್ನು ನಾವು ಪರೀಕ್ಷೆ ಮಾಡಿದ್ವಿ. ಸೊ ಅದರಲ್ಲಿ ಏನು ಹೇಳುತ್ತೆ, ಸಾಕಷ್ಟು ಮಣ್ಣುಗಳಲ್ಲಿ ಸಾರಜನಕ ಕೊರತೆ ಇದೆ, ಮತ್ತೆ 40%+ ಮಣ್ಣಿನ ಮಾದರಿಗಳಲ್ಲಿ ರಂಜಕದ ಕೊರತೆ ಇದೆ, 32% ಮಣ್ಣಿನ ಮಾದರಿಗಳಲ್ಲಿ ಪೊಟ್ಯಾಷಿಯಂ ಕೊರತೆ ಇದೆ, ಮತ್ತೆ 20% ಮಣ್ಣಿನಲ್ಲಿ ಸಾವಯವ ಇಂಗಾಲದ ಕೊರತೆ ಇದೆ ಅನ್ನೋದು ಗೊತ್ತಾಯಿತು. ಅಂದರೆ ಇದರ ಅರ್ಥ ಏನು, ಎಲ್ಲ ಮಣ್ಣಿನಲ್ಲಿ ಹೆಚ್ಚು ಕಡಿಮೆ ಎಲ್ಲ ಪೋಷಕಾಂಶಗಳು ಕೊರತೆ ಇದೆ. ಎಷ್ಟು ಕೊರತೆ ಇದೆ ಅನ್ನೋದಕ್ಕೆ ನಾವು ಮಣ್ಣಿನ ಒಂದು ಸ್ಯಾಂಪಲ್ ತಗೊಂಡು ನಾವು ಅದನ್ನು ಟೆಸ್ಟ್ ಅಥವಾ ಪರೀಕ್ಷೆ ಮಾಡಿದ್ರೆ ಖಂಡಿತವಾಗಲೂ ಸಹ ಗೊತ್ತಾಗುತ್ತೆ. ಮತ್ತೆ ಇನ್ನೂ ಕೆಲವು ಒಂದು ಅಂಶಗಳೇನಂದ್ರೆ, ಈಗ ಪಂಜಾಬ್ ಅಂತ ಒಂದು ರಾಜ್ಯದಲ್ಲಿ ಸಾರಜನಕವನ್ನು ಅತಿಯಾಗಿ ಬಳಸ್ತಾ ಇದ್ದಾರೆ, ಶಿಫಾರಸ್ಸಿಗಿಂತ ಜಾಸ್ತಿ ಬಳಸ್ತಾರೆ ಅಲ್ಲಿ. ಅದೇ ರೀತಿ ತೆಲಂಗಾಣದಲ್ಲೂ ಸಹ ಈ ಒಂದು ಸಾರಜನಕವನ್ನು ಅತಿಯಾಗಿ ಬಳಸ್ತಾ ಇದ್ದಾರೆ. ಸೊ ಈ ಸಾರಜನಕ ಬರೀ ಅತಿಯಾಗಿ ಬಳಸೋದ್ರಿಂದ ಅದು ಭೂಮಿಯಲ್ಲಿ ಮತ್ತೆ ನೀರಿನಲ್ಲಿ ಹೋಗಿ ಕರಗಿ ಅದು ನಾವು ನೈಟ್ರೈಟ್ ಆಗಿ ಕನ್ವರ್ಟ್ ಆಗುತ್ತೆ. ಆವಾಗ ಅದು ಬ್ಲೂ ಬೇಬಿ ಸಿಂಡ್ರೋಮ್, ಆ ಅಂಥ ನೀರನ್ನು ಕುಡಿದಾಗ ನಮಗೆ ನೀಲಿ ಮಗು ಹುಟ್ಟೋ ಒಂದು ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಾವು ಪಂಜಾಬ್ ಹರಿಯಾಣ ಈ ಒಂದು ಹಸಿರು ಕ್ರಾಂತಿ ರಾಜ್ಯಗಳು ಅಂತ ಹೇಳ್ತೀವಿ, ಗ್ರೀನ್ ರೆವಲ್ಯೂಷನ್ ಬೆಲ್ಟ್ಸ್, ಅಲ್ಲಿ ವಿಪರೀತವಾಗಿ ಕಾಯಿಲೆಗಳು ಬರೋದಕ್ಕೆ ಈ ಒಂದು ಯಥೇಚ್ಛವಾಗಿ ಸಾರಜನಕವನ್ನು ಬಳಸೋದೇ ಒಂದು ಕಾರಣ ಅಂತ ಎಲ್ಲರಿಗೂ ಗೊತ್ತಿದೆ ಅದು. ಸೊ ಹಂಗಾಗಿ ನಾವೇನಾದರೆ ಆದಷ್ಟು ಒಂದು ಸಮತೋಲಿತವಾಗಿ ಬಳಸಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಹೇಳುವುದು. ಸಮಗ್ರ ಬೆಳೆ ಪೋಷಣೆ ಅಂತ ನಾವು ಯಾಕೆ ಹೇಳಬೇಕು ಅಂದರೆ, ಈಗ ನಾನು ಹೇಳಿದ್ನಲ್ಲ, ಯಾವುದೋ ಒಂದೇ ಒಂದು ಪೋಷಕಾಂಶದ ಹಿಂದೆ ಬಿದ್ದು ಅದನ್ನೇ ಪ್ರತಿ ಸಾರಿ ಹಾಕೋದಕ್ಕಿಂತ ನಾವು ಸಮಗ್ರವಾಗಿ ಎಲ್ಲ ಪೋಷಕಾಂಶಗಳು ಸಿಗುವ ಹಾಗೆ ಭೂಮಿಗೆ ಸೇರಿಸಬೇಕು ಅನ್ನೋದು ಈ ಒಂದು ಉದ್ದೇಶ. ಸೊ ಇದರಲ್ಲಿ ಮುಖ್ಯವಾಗಿ ಬೆಳೆ ಇಳುವರಿ ಮತ್ತು ಗುಣಮಟ್ಟ ಚೆನ್ನಾಗಾಗುತ್ತೆ ಸಮಗ್ರ ಪೋಷಕಾಂಶಗಳಿಂದ. ಎರಡನೇದು ಮಣ್ಣಿನ ಆರೋಗ್ಯ ಮತ್ತು ಫಲವತ್ತತೆ ಬಹಳ ಚೆನ್ನಾಗಿ ಕಾಪಾಡ್ಕೋಬಹುದು, ಮತ್ತೆ ಪೋಷಕಾಂಶಗಳ ಮಾಲಿನ್ಯವನ್ನು ಕಡಿಮೆ ಮಾಡಬಹುದು, ನೀರಿಗೆ ಹೋಗೋದು ಗಾಳಿಗೆ ಹೋಗೋದು ಕಡಿಮೆ ಮಾಡಬಹುದು, ಮತ್ತೆ ಹವಾಮಾನ ಬದಲಾವಣೆ ಏನಾಗ್ತಾ ಇದೆ ಅದನ್ನು ನಾವು ತಗ್ಗಿಸ್ಬೋದು, ಮತ್ತೆ ಖರ್ಚು ಒಳಸುರಿಗಳ ಖರ್ಚನ್ನು ಸಹ ಕಡಿಮೆ ಮಾಡಬಹುದು. ಈಗ ಸಾರ್ವಜನಿಕ ಬೇಕಾಗಿರೋದಿಲ್ಲ, ಸುಮ್ಮನೆ ಆಗ್ತಾ ಇರ್ತೀವಿ, ಏನಾಗುತ್ತೆ ಅವಾಗ ಖರ್ಚು ಜಾಸ್ತಿ ಆಗುತ್ತೆ, ಲಾಭ ಬರೋದು ಕಡಿಮೆ ಆಗುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ನಾವು ಈ ಎಲ್ಲ ಅಂಶಗಳನ್ನು ನಾವು ಪರಿಗಣನೆಗೆ ತಗೋಬೇಕು ಅಂತ ನಮ್ಮ ಒಂದು ಮನವಿ. ಈಗ ಸರ್ಕಾರದ ಯಾವ್ಯಾವ ಕಾರ್ಯಕ್ರಮಗಳು ಈ ಒಂದು ಪೋಷಕಾಂಶಗಳ ಭದ್ರತೆಗೆ ಒತ್ತು ಕೊಡ್ತಾ ಇದ್ದಾವೆ ಅಂತೀರಿ ಡಾಕ್ಟ್ರೆ? ಸೊ ಇದು ಸಹ ಈಗಾಗಲೇ ಸಾಕಷ್ಟು ಕಾರ್ಯಕ್ರಮಗಳು ನಮ್ಮ ಒಂದು ಕೃಷಿ ಇಲಾಖೆ ಮತ್ತು ನಮ್ಮ ರೈತರಿಗೆ ಮನವರಿಕೆ ಆಗಿದೆ. ಸೊ ಅದರಲ್ಲಿ ಮುಖ್ಯವಾಗಿ ಸಾಯಿಲ್ ಹೆಲ್ತ್ ಕಾರ್ಡ್, ಮಣ್ಣಿನ ಆರೋಗ್ಯ ಚೀಟಿ ಅಥವಾ ಕಾರ್ಡ್. ಸೊ ಇದರ ಉಪಯೋಗ ಏನಪ್ಪ ಅಂದರೆ ಸರ್ಕಾರದ ಇಲಾಖೆಯವರೇ ನಿಮಗೆ ಉಚಿತವಾಗಿ ಮಣ್ಣನ್ನು ಪರೀಕ್ಷೆ ಮಾಡಿಕೊಡ್ತಾರೆ. ಸೊ ಅದರಿಂದ ನಿಮಗೆ ಯಾವುದು ಪೋಷಕಾಂಶ ಜಾಸ್ತಿ ಇದೆ, ಯಾವುದು ಕಡಿಮೆ ಇದೆ ಅಂತ ಗೊತ್ತಾಗುತ್ತೆ. ಸೊ ಆ ಮೂಲಕ ನಾವು ಮಣ್ಣಿನ ಪೋಷಕಾಂಶಗಳ ಸಮತೋಲತೆಯನ್ನು ಮಾಡ್ಕೋಬೋದು. ಮತ್ತು ಈ ಒಂದು ಪರಂಪರಾಗತ ಕೃಷಿ ವಿಕಾಸ ಯೋಜನೆ ಅಂತ ಕೇಂದ್ರ ಸರ್ಕಾರ 2015 ಸ್ಥಾಪಿತ ಆಯಿತು. ಸೊ ಇದರಲ್ಲಿ ಏನಪ್ಪ ಅಂದರೆ ಸಾವಯವ ವಸ್ತುಗಳ ಬಳಕೆ ಹೆಚ್ಚು ಮಾಡಬೇಕು ನಮ್ಮ ಕೃಷಿಯಲ್ಲಿ ಅನ್ನೋದು ಅದರ ಒಂದು ಮೂಲ ಉದ್ದೇಶ. ಇನ್ನು ಬೇವು ಲೇಪಿತ ಯೂರಿಯಾ, ನಿಮ್ ಕೋಟೆಡ್ ಯೂರಿಯಾ. ಸೊ ಇದು ಸಹ ಯಾಕೆಂದ್ರೆ ಸಾಧಾರಣ ಯೂರಿಯಾ ಹಾಕಿದಾಗ ಅದು ಬೇಗ ಕರಗಿಬಿಟ್ಟು ಆವಿಯಾಗಿ ಹೋಗುತ್ತೆ, ಇಲ್ಲ ನೀರಿಗೆ ಸೇರ್ಕೊಳುತ್ತೆ. ಅದೇ ಬೇವು ಲೇಪಿತ ಯೂರಿಯಾ ನಿಧಾನವಾಗಿ ಹೋಗುತ್ತೆ. ಮತ್ತೆ ಪ್ರಣಾಮ್ ಅಂತ ಭೂಮಿ ತಾಯಿಯ ಪುನಃಸ್ಥಾಪನೆ, ಜಾಗೃತಿ ಮೂಡಿಸುವಿಕೆ, ಪೋಷಣೆ ಮತ್ತು ಸುಧಾರಣೆಗಾಗಿ ಪ್ರಧಾನಮಂತ್ರಿಗಳ ಕಾರ್ಯಕ್ರಮ, ಇದನ್ನು ನಾವು ಪ್ರಣಾಮ್ ಅಂತ ಕರಿತೀವಿ. ಮತ್ತೆ ಇಂಟಿಗ್ರೇಟೆಡ್ ವಾಟರ್ ಶೆಡ್ ಮ್ಯಾನೇಜ್ಮೆಂಟ್ ಪ್ರೋಗ್ರಾಮ್ ಅಂದರೆ ಎಲ್ಲಾ ಆಲಯಗಳಿಂದ ಸಹ ನಾವು ಮಣ್ಣು ಕೊಚ್ಚಣಿಕೆಯನ್ನು ತಡಿಬೇಕು, ನೀರು ಅಲ್ಲೇ ಬಿದ್ದಿದ್ದನ್ನು ಸಂರಕ್ಷಣೆ ಮಾಡಬೇಕು, ಮತ್ತೆ ಭೂಮಿ ಕೊರಕಲಾಗಬಾರದು, ಮತ್ತೆ ಅದು ಯಾವುದೇ ರೀತಿಯಲ್ಲಿ ಹವಾಮಾನ ವೈಪರೀತ್ಯಗಳಿಗೆ ಒಳಗಾಗಬಾರದು. ಸೊ ಆ ಒಂದು ಹಿನ್ನೆಲೆಯಲ್ಲಿ ನಾವು ಇಂಟಿಗ್ರೇಟೆಡ್ ವಾಟರ್ ಶೆಡ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅನ್ನೋದನ್ನು ಸಹ ಇವತ್ತು ಸರ್ಕಾರ ಮಾಡ್ತಾ ಇದೆ. ಈ ಎಲ್ಲ ಉಪಕ್ರಮಗಳು ಸಹ ನಮಗೆ ಖಂಡಿತವಾಗಲೂ ಸಹ ನಾವು ಪೋಷಕಾಂಶಗಳ ಭದ್ರತೆಗೆ ಒಂದು ದಾರಿಯನ್ನು ಕೊಡುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಯಾವ ಸುಸ್ಥಿರ ಪದ್ಧತಿಗಳನ್ನು ನಾವು ಪೋಷಕಾಂಶಗಳ ಭದ್ರತೆಗೆ ರೈತರು ಅಳವಡಿಸಿಕೊಳ್ಬಹುದು ಅಂತೀರಿ ಡಾಕ್ಟರ್? ಇದರಲ್ಲಿ ಖಂಡಿತವಾಗಲೂ ಸಹ ಒಂದು ಬೆಳೆ ನಿರ್ವಹಣೆ, ಬೆಳೆಗಳ ನಿರ್ವಹಣೆ ಅಂದರೆ ಏಕದಳ ಧಾನ್ಯಗಳ ಜೊತೆಗೆ ದ್ವಿದಳ ಧಾನ್ಯಗಳು, ಇಲ್ಲ ಒಂದು ಸೀಸನ್ ಏಕದಳ ಧಾನ್ಯಗಳು ಮತ್ತು ಒಂದು ಸೀಸನ್ ದ್ವಿದಳ ಧಾನ್ಯಗಳು, ಆ ರೀತಿಯಾಗಿ ಆದರೂ ಬೆಳೆಯಬಹುದು. ಜೊತೆಗೆ ಬೆಳೆ ಅವಶೇಷಗಳನ್ನು ನಾವು ಸುಡದೆ, ಈ ಕೆಲವು ಭಾಗಗಳಲ್ಲಿ ಸುಟ್ಟಾಕ್ತಾರೆ ಅದನ್ನು, ಹೌದು, ಬೆಂಕಿ ಹಾಕಿ ಅದನ್ನು ಸುಡಬಾರದು, ಕಾಂಪೋಸ್ಟ್ ಮಾಡಬೇಕು, ಅದನ್ನು ಭೂಮಿಗೆ ವಾಪಸ್ ತರಬೇಕು. ನಾವು ಸುಟ್ಟಾಗ ಈಗ ಒಂದು ಬೆಳೆ ತಗೊಂಡ್ರೆ ಒಂದು ಕೆಜಿ ಧಾನ್ಯ ಬಂದರೆ 2-3 ಕೆಜಿ ಬೆಳೆ ಉಳಿಕೆ ಬರುತ್ತೆ. ಆ ಬೆಳೆ ಉಳಿಕೆನ ಡಾಕ್ಟ್ರೆ ಅಂದ್ರೆ ಈಗ ಕೆಲವು ರೈತರಿಗೆ ಏ ನಮ್ಗೆ ಹಸಿರೆಲ್ಲ ಗೊಬ್ಬರ ಹಾಕ್ಲಿಕ್ಕಾಗಲ್ಲ ಅನ್ನೋರಿಗೆ ಇಲ್ಲಿ ಒಂದು ಉದಾಹರಣೆಯಾಗಿ ತಾವು ಈ ಒಂದು ಮಾಹಿತಿ ಕೊಡ್ತಾ ಇದ್ರಲ್ಲಿ ತುಂಬಾ ಮಹತ್ವದ್ದು. ಅಂದ್ರೆ ಬೆಳೆಯ ಪಳಿಯುಳಿಕೆಗಳು ಅಥವಾ ಬೆಳೆ ಮುಗಿದ ಮೇಲೆ ಕಟಾವಿಗೆ ಬಂದಾಗ ಆ ಬೆಳೆ ತ್ಯಾಜ್ಯವನ್ನು ತಾವು ತಮ್ಮ ಮಣ್ಣಿನಲ್ಲೇ ಸೇರಿಸಿ ಹಸಿರೆಲ್ಲ ಗೊಬ್ಬರ ಸಿಗ್ತಲ್ಲ ಮತ್ತೆ ಅಲ್ಲಿ ಸ್ವಲ್ಪ ನೀವು ಅದನ್ನ ಮಾಡಬೇಕು. ಮತ್ತೆ ಸಂರಕ್ಷಣಾ ಕೃಷಿ, ಅದು ಕನ್ಸರ್ವೇಟಿವ್ ಅಗ್ರಿಕಲ್ಚರ್ ಅಂದ್ರೆ ಕಡಿಮೆ ರೀತಿಯಲ್ಲಿ ಮಣ್ಣನ್ನು ನಾವು ಉಳುಮೆ ಮಾಡೋದು, ಮತ್ತೆ ಹೆಚ್ಚು ಹೆಚ್ಚು ಕೀಟನಾಶಕಗಳು ರೋಗನಾಶಕಗಳನ್ನು ಬಳಸದೇ ಇರೋದು. ಸೊ ಆದಷ್ಟು ಭೂಮಿಯನ್ನ ಯಾವಾಗಲೂ ಒದಿಕೆಗಳಿಂದ ಮುಚ್ಚಿಡೋದು, ಇದೆಲ್ಲವೂ ಸಹ ಕನ್ಸರ್ವೇಷನ್ ಅಗ್ರಿಕಲ್ಚರ್ ಅಂತೀವಿ. ಮತ್ತೆ ವೈವಿಧ್ಯಮಯ ಬೆಳೆಗಳನ್ನು ನಾವು ನಮ್ಮ ಜಮೀನಿನಲ್ಲಿ ನಾವು ಬೆಳಿಬೇಕು, ಆವಾಗ ಖಂಡಿತವಾಗಲೂ ಸಹ ನಮಗೆ ಇದು ಆಗುತ್ತೆ. ಮತ್ತೆ ನಮ್ಮಲ್ಲಿ ಈಗ ಹೊಸದಾಗಿ ಸ್ಮಾರ್ಟ್ ಫರ್ಟಿಲೈಸರ್ಸ್ ಅಂತ ಬಂದಿದೆ. ಸ್ಮಾರ್ಟ್ ಫರ್ಟಿಲೈಸರ್ಸ್ ಅನ್ನ ನಾವು ನ್ಯಾನೋ ಕ್ಯಾಟಗರಿ ಫರ್ಟಿಲೈಸರ್ಸ್ ಅಂತ ಕಳ್ತೀವಿ. ನ್ಯಾನೋ ಯೂರಿಯಾ, ನ್ಯಾನೋ DAP, ಮತ್ತೆ ನ್ಯಾನೋ ಲಘು ಪೋಷಕಾಂಶಗಳು. ಸೊ ಭೂಮಿಗೆ ಹಾಕೋದನ್ನ ಕಡಿಮೆ ಮಾಡಿ ಬೆಳೆಗೆ ಮಾತ್ರ ಕೊಡೋದು. ಸೊ ಈ ಎಲ್ಲ ಉಪಕ್ರಮಗಳಲ್ಲಿ ನೀವು ಮಣ್ಣನ್ನು ಸಂರಕ್ಷಣೆ ಮಾಡ್ಕೊಂಡ ಖಂಡಿತವಾಗಲು ನಾವು ನೇರವಾಗಿ ನೀವು ಸಸ್ಯಕ್ಕೆ ನೀವು ಈ ಒಂದು ಏನ್ ಅವಶ್ಯಕತೆ ಇತ್ತು ಅದನ್ನು ಕೊಟ್ಟಂಗಾಯ್ತು. ಹೌದು, ಸಸ್ಯ ತಕ್ಷಣಕ್ಕೆ ತಗೊಳ್ತದೆ. ನಾವ್ ಹೇಳೋದು ಮಣ್ಣಿಗೆ ಅದು ತಾಗದೇ ಇಲ್ಲ. ಅಲ್ಲ, ಅದಕ್ಕೆ ನಾವ್ ಹೇಳೋದು ಫೀಡ್ ದ ಸಾಯಿಲ್ ವಿತ್ ಬಲ್ಕಿ ಆರ್ಗ್ಯಾನಿಕ್ ಮ್ಯಾನ್ಯೂರ್ಸ್, ಫೀಡ್ ದ ಕ್ರಾಪ್ ವಿತ್ ಕಾನ್ಸಂಟ್ರೇಟೆಡ್ ನ್ಯೂಟ್ರಿಯಂಟ್ಸ್ ಅಂತ ಅದಕ್ಕೆ ಹೇಳೋದು. ಸೊ ಹಂಗಾಗ್ಬಿಟ್ಟು ಇದೆಲ್ಲವನ್ನ ಮಾಡೋದ್ರಿಂದ ಖಂಡಿತವಾಗ್ಲೂ ಸಹ ನಾವು ಆಹಾರ ಭದ್ರತೆ ಜೊತೆಗೆ ನಮ್ಮ ಆಹಾರ ಸರಪಳಿಯಲ್ಲಿ ಪೋಷಕಾಂಶಗಳ ಭದ್ರತೆಯನ್ನು ಸಾಧಿಸೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ನಾನು ಹೇಳ್ತೀನಿ. ಕೊನೆಯದಾಗಿ ಡಾಕ್ಟರ್ ಆನಂದ್ ಅವರೇ, ರೈತರಿಗೆ ಈ ಒಂದು ಏನು ಸುಸ್ಥಿರ ಕೃಷಿ ಅಥವಾ ಸಸ್ಟೈನೇಬಲ್ ಅಗ್ರಿಕಲ್ಚರ್ ಪ್ರಾಕ್ಟೀಸ್ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಿ? ನಾವು ಮಣ್ಣನ್ನು ರಕ್ಷಿಸ್ಕೋಬೇಕು. ಜೀವಕ್ಕೆ ಮೂಲ ಮಣ್ಣು, ರೈತನ ಕಣ್ಣು ಮಣ್ಣು. ಆ ಮಣ್ಣು ಇಲ್ಲ ಅಂದರೆ ಕೇವಲ ನಾವು ಈ ಭೂಮಿ ಮೇಲೆ ಉಳಿಯೋಕ್ಕೆ ಸಾಧ್ಯ ಇಲ್ಲ. ಮತ್ತು ಇದು ಕೇವಲ ಕೃಷಿ ಸಮಸ್ಯೆಯಾಗಿ ಅಷ್ಟೇ ಉಳಿದಿಲ್ಲ, ಮಣ್ಣನ್ನು ಉಳಿಸ್ಕೊಳ್ಳೋದು ಬೇರೆ ಬೇರೆ ಕಡೆ ಈ ಸಮಸ್ಯೆ ಇದೆ. ಮತ್ತು ಪೋಷಕಾಂಶಗಳನ್ನು ನಾವು ಸತತವಾಗಿ ಅಥವಾ ನಿರಂತರವಾಗಿ ಸ್ವಲ್ಪ ಬೇಕಾದಷ್ಟು ಮಟ್ಟಿಗೆ ಸಮಗ್ರವಾಗಿ ಭೂಮಿಗೆ ಕೊಡಬೇಕು. ಆವಾಗ ನಮ್ಮ ಹೊಟ್ಟೆ ಊಟದ ಜೊತೆಗೆ ಪೋಷಕಾಂಶಗಳು ಬರುತ್ತೆ. ಸೊ ಇಲ್ಲ ಅಂದರೆ ನಮ್ಮ ಹೊಟ್ಟೆಯಲ್ಲಿ ಬರೀ ಊಟ ಇರುತ್ತೆ ಹೊರತು ಪೋಷಕಾಂಶಗಳಿರೋದಿಲ್ಲ. ಪೋಷಕಾಂಶಗಳಿಲ್ಲ ಅಂದರೆ ನಾವು ನಮ್ಮ ಆರೋಗ್ಯದಲ್ಲಿ ಸಮಸ್ಯೆಗಳ ಸುಳಿಯಲ್ಲಿ ಸಿಕ್ಕಾಕೊಳ್ಬೇಕಾಗುತ್ತೆ. ನಮ್ಮ ಸಮಸ್ಯೆ ನಮ್ಮ ಆರೋಗ್ಯದ ಮೇಲೆ ಉಂಟಾಗುತ್ತೆ. 21ನೇ ಶತಮಾನದಲ್ಲಿ ಸಾಕಷ್ಟು ಆರೋಗ್ಯ ಸಮಸ್ಯೆಗಳಿದೆ, ಮನುಷ್ಯರಿಗೆ ಇನ್ನೂ ಹೆಚ್ಚಿನ ಸಮಸ್ಯೆಗಳಾಗುತ್ತೆ ಅಂತ. ಈಗಾಗಲೇ ನಾವು ತಿನ್ನಂತ ಆಹಾರದಲ್ಲಿ ಎಲ್ಲಾ ಪೋಷಕಾಂಶಗಳು ನಮಗೆ ಲಭ್ಯ ಆಗ್ತಾ ಇಲ್ಲ. ಹೊಟ್ಟೆ ತುಂಬಾ ನಾವು ಊಟ ಮಾಡ್ತೇವೆ ಅದು ಬೇರೆ, ಆದ್ರೆ ಎಲ್ಲಾ ನಿಮ್ದು ಬರೀ 15-16 ಅಂಶಗಳು ಇಲ್ಲಿ ಬೇಕಾಗುತ್ತೆ. ಅದಕ್ಕೆ ನಾನು ಕೊನೆಯಲ್ಲಿ ಹೇಳೋದೇನಂದ್ರೆ, ಎಲ್ಲ ಜನ ಆಹಾರವನ್ನೇ ಔಷಧಿಯಾಗಿ ತಿನ್ನಬೇಕೇ ಹೊರತು ಔಷಧಿಗಳನ್ನ ಆಹಾರವಾಗಿ ತಿನ್ನೋ ಒಂದು ಹಂತಕ್ಕೆ ನಮ್ಮ ಆರೋಗ್ಯವನ್ನ ಕೊಂಡೊಯ್ಯಬಾರದು ಅಂತ ನಾನು ಹೇಳ್ತಾ ಎಲ್ಲ ರೈತರಿಗೂ ಸಹ ನಮಸ್ಕಾರಗಳನ್ನ ಹೇಳ್ತಾ ಇದ್ದೀನಿ. ಡಾಕ್ಟ್ರೆ, ಕೆಲವು ರೈತರು ಇರ್ತಾರೆ ಡಾಕ್ಟರ್ ಆನಂದ್ ಅವ್ರ ಜೊತೆಗೆ ಮಾತಾಡ್ಬೇಕು ಅಂತ ಇರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ಕೊಡಿ. 8-3-1-9-5-1-2-5. ಮತ್ತೊಮ್ಮೆ ಧನ್ಯವಾದಗಳು. ನಮಸ್ಕಾರ ಆನಂದ್ ಅವರೇ. ಥ್ಯಾಂಕ್ ಯು, ಎಲ್ಲರಿಗೂ ಧನ್ಯವಾದಗಳು. ಇದುವರೆಗೆ ಆಹಾರ ಪೋಷಕಾಂಶಗಳ ಭದ್ರತೆಗೆ ಸುಸ್ಥಿರ ಕೃಷಿ ವಿಧಾನಗಳು ಕುರಿತು ಡಾಕ್ಟರ್ ಆನಂದ್ ಎಂಆರ್ ಅವರೊಂದಿಗಿನ ಸಂದರ್ಶನ ಕೇಳಿದರೆ. ಸಂದರ್ಶಿಸಿದವರು ತಿಮ್ಮಪ್ಪ ಎಚ್ ಗೌಡ. ರೈತ ಬಾಂಧವರೇ, ಇನ್ನು ಮುಂದೆ ತುರುವೇಕೆರೆ ತಾಲೂಕು ನಿರ್ಗುಂಟೆ ಪಾಳ್ಯದ ನಾಗಮ್ಮ ಹಾಗೂ ಸಂಗಡಿಗರಿಂದ ಸೋಬಾನೆ ಪದ. ಸಮಾರೋಪದ ರೋತ್ತಿಲೆ ಕಿತ್ತ ಅಯ್ಯ ಬರುದಾಳೆ ಬೆಂಗಳೂರ ಪೇಟೆ ಮಾಳಿಗೆ ಬೆಂಗಳೂರ ಪೇಟೆ ಮಾಳಿಗೆ ಬೆಂಗಳೂರ ಪೇಟೆ ಮಾಳಿಗೆ ಬೆಂಗಳೂರ ಪೇಟೆ ಮಾಳಿಗೆ ನಂಬದೆ ಶಿವನಿಗೆ ನಂಬದೆ ಶಿವನಿ ಬೆಂಗಳೂರ ಪೇಟೆ ಮಾಳಿಗೆ ಚತ್ತರುವ ನೋಡಿ ಬಂದು ಅಸೆಯ ಬಾರುದಾಳೆ ಬಂದು ಅಸೆಯ ಬಾರದ ನೋಡಿ ಬಂದು ಅಸೆಯ ಬಾರದಾಳೆ ಬಂದು ಅಸೆಯ ಬಾರದಾಳೆ ಬಾಬ ನಂಬದೆ ಶಿವನಿಗೆ ನಂಬದೆ ಶಿವನಿಗೆ ಬರೆಯಳ ಕೈಲಿ ಹನ್ನೆಲ್ಡು ಬಿಳಿಯಾಳೆ ಚಂಚಿ ತೊಡೆಯ ಮೇಲೆ ನಾಡದು ಚಂಚಿ ತೊಡೆಯ ಮೇಲೆ ನಾಡದು ಚಂಚಿ ತೊಡೆಯ ಮೇಲೆ ನಾಡದು ಚಂಚಿ ತೊಡೆಯ ಮೇಲೆ ನಾಡದ ಚಂಚಿ ತೊಡೆ ಮೇಲೆ ಸಾರು ಸಾದ ದಂಡೆ ಸೋಡಲಿ ಸಾರು ಸಾದ ದಂಡೆ ಸೋಡಲಿ ಸೇದ ದಂಡೆ ಸೋಡಲಿ ಎಣ್ಣೆ ಹರಷೋಣ ಸಹಿತ ಪಾಂಡವರ ಕಂದ ಜನ ಕೋಯ್ತು ಎಣ್ಣೆ ಹರಷೋಣ ಸಹಿತ ಪಾಂಡವರ ಕಂದಮ್ಮ ಜನ ಕೋಯ್ತು ಎಣ್ಣೆ ಹರಷೋಣ ಸಹಿತ ಪಾಂಡವರ ಕಂದಮ್ಮ ಜನ ಕೋಯ್ತು ಎಣ್ಣೆ ಹರಷೋಣ ಸಹಿತ ಪಾಂಡವರ ಕಂದಮ್ಮ ಜನ ಕೋಯ್ತು ಅಂದಲ ದಟ್ಟಿ ಗಂಧದ ಚೆಕ್ಕೆದಳ ನೋಡಿ ಗಂಧದ ಚೆಕ್ಕೆದಳ ನೋಡಿ ಎಣ್ಣೆ ಹರಷೋಣ ಸಹಿತ ಎಣ್ಣೆ ಹರಷೋಣ ಸಹಿತ ಪಾಂಡವರ ಕಂದ ಮಗಳ ಕೋಯ್ತು ಎಣ್ಣೆ ಹರಷೋಣ ಸಹಿತ ಪಾಂಡವರ ಕಂದ ಮಗಳ ಕೋಯ್ತು ಚೆಕ್ಕೆದಳ ನೋಡಿ ಚೆಕ್ಕೆದಳ ನೋಡಿ ಎಣ್ಣೆ ಹರಷೋಣ ಸಹಿತ ಪರದ ಚೆಕ್ಕೆದಳ ನೋಡಿ ಕಾದ ನೀರ ನಿಸ್ತ್ರೇಯ ಮಗಳ ಜಲಪಾನ ಮಗಳ ಜಲಪಾನ ಎಣ್ಣೆ ಹರಷೋಣ ಸಹಿತ ಹರಷೋಣ ಸಹಿತ ಪಾಂಡವರ ಅಂದ ಬಸವಣ್ಣನ ಎಣೆ ಕಟ್ಟೆ ಬಸವಣ್ಣನ ಎಣೆ ಕಟ್ಟೆ ಎಣ್ಣೆ ಹರಷೋಣ ಸಹಿತ ಬಸವಣ್ಣನ ಎಣೆ ಕಟ್ಟಿ ಗಾಳಿಗೂ ಸೆಟ್ಟಿ ಪೊಟ್ಟಣ್ಣ ತಗುದ ತಿಳಿ ಎಣ್ಣೆ ಅಣ್ಣ ತಗುದ ತಿಳಿ ಎಣ್ಣೆ ಎಣ್ಣೆ ಹರಷೋಣ ಸಹಿತ ಪೊಟ್ಟಣ್ಣ ತಗುದ ತಿಳಿ ಎಣ್ಣೆ ತಕ್ಕಂಡು ನಿಸ್ತ್ರೇಯ ಮಗನ ಜಲಪಾನ ಪಾಂಡವರ ಕಂದಮ್ಮ ಜನ ಕೋಯ್ತು ಮನೆಯ ಹೋಗಿ ನೋಡನ ಬಲ್ಲಿ ಗೋದೋವೆ ಇಟ್ಟು ನೆಲಗಾರೆ ಚೇತನೆ ಅಕ್ಕಿ ಗಮ ಗಮ ಅಕ್ಕಿ ಗಮ ಗಮ ಎಣ್ಣೆ ಚೇತನೆ ಅಕ್ಕಿ ಗಮ ಗಮ ಕಾದ್ನೀರ ರೆಂಬೆಯ ಮಗಳ ಜಲಪಾಡಿ ರೆಂಬೆಯ ಮಗಳ ಜಲಪಾನ ಎಣ್ಣೆ ಅರುಷಣ ಎಣ್ಣೆ ಅರುಷಣ ಸಹಿತ ಪಾಂಡವರ ಕಂದ ಪಾಂಡವರ ಕಂದ ಮಜಣ ಕೋಯ್ತರುಷಣ ಸಹಿತ ಪಾಂಡವರ ಕಂದ ಮಜಣಗವನ ಕಿರಿದ ಮನೆಂತೋ ಗಂಡ ಕಿತಲಿಗೋ ತಿರಿವಾನೆ ತಿಳಿ ನೀರ ತಿರಿವಾನೆ ತಿಳಿ ನೀರ ಎಣ್ಣೆ ಅರುಷಣ ಎಣ್ಣೆ ಅರುಷಣ ಸಹಿತ ಪಾಂಡವರ ಕಂದ ಮಜಣ ಕೋಯ್ತು ಅರುಷಣ ಸಹಿತ ಪಾಂಡವರ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ತುರುವೇಕೆರೆ ತಾಲೂಕು ನೀರ್ಗುಂಟೆ ಪಾಳ್ಯದ ನಾಗಮ್ಮ ಹಾಗೂ ಸಂಗಡಿಗರಿಂದ ಸೋಬಾನೆ ಪದ ಕೇಳಿದರೆ. ರೈತ ಬಾಂಧವರೇ, ಇನ್ನು ಮುಂದೆ ಮತ್ತೊಂದು ಜನಪದ ಗೀತೆ ವೃಂದಗಾನದಲ್ಲಿ. ಎಲ್ಐಸಿಯ ಜೀವನ್ ಲಾಭ್ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ಇಲ್ಲದೆ ಆದರೆ ಬೆನಿಫಿಟ್ಸ್ ಗಳಲ್ಲ. ಎಲ್ಐಸಿ ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ಮಾಯದಂಥ ಮಳೆ ಬಂತಣ್ಣ ಮದಗಾದ ಕೆರೆಗೆ, ಮಾಯದಂಥ ಮಳೆ ಬಂತಣ್ಣ ಮದಗಾದ ಕೆರೆಗೆ, ಅಂಗೈಯಟ್ಟು ಮೊಡನಾಗಿ ಭೂಮಿ ತುದ